25 ಲಕ್ಷ ಜನರು, 10 ಲಕ್ಷ ಸಸಿಗಳು, 5,000 ಸಂವಿಧಾನ ಪೀಠಿಕೆಗಳು, 2,500 ಕಿಲೋಮೀಟರ್, ಒಂದು ಐತಿಹಾಸಿಕ ಮಾನವ ಸರಪಳಿ, ಸ್ವಾತಂತ್ರ್ಯ, ಸಮಾನತೆ ಹಾಗೂ ಭ್ರಾತೃತ್ವದ ಜೀವಾಳ. ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ದಿನಾಚರಣೆ ಸೆಪ್ಟೆಂಬರ್ 15 ಬೀದರ್ನಿಂದ ಚಾಮರಾಜನಗರದವರೆಗೆ ರಾಜ್ಯದ ಎಲ್ಲಾ 31 ಜಿಲ್ಲೆಗಳನ್ನ ಒಳಗೊಂಡಿರುವ ಅತಿ ಉದ್ದದ ಮಾನವ ಸರಪಳಿ ಕರ್ನಾಟಕ ಸರ್ಕಾರ ಹಾಗೂ ರೋಟರಿ ಇಂಟರ್ನ್ಯಾಷನಲ್ ಸಿವಿಲ್ ಸೊಸೈಟಿ ಎನ್ಜಿಒಗಳ ಸಹಯೋಗದೊಂದಿಗೆ ಸೆಪ್ಟೆಂಬರ್ 15 ಬೆಳಿಗ್ಗೆ 9:30 ಐತಿಹಾಸಿಕ ಮಾನವ ಸರಪಳಿಯಲ್ಲಿ ಪಾಲ್ಗೊಳ್ಳಿ. ನೀವು ಬನ್ನಿ, ನಿಮ್ಮವರನ್ನು ಕರೆತನ್ನಿ. ಹೆಚ್ಚಿನ ಮಾಹಿತಿಗಾಗಿ ಲಾಗ್ ಆನ್ ಮಾಡಿ ಡೆಮೋಕ್ರಸಿ ಡೇ ಕರ್ನಾಟಕ.in ಆರ್ ವಾಟ್ಸ್ಆಪ್ 9482300400. ಆತ್ಮೀಯ ಕೇಳುಗರೆ, ಅಗರ್ವಾಲ್ಸ್ ಐ ಹಾಸ್ಪಿಟಲ್ ಪ್ರಾಯೋಜಿತ ಕಣ್ಣಿನ ಆರೋಗ್ಯ ಕುರಿತು ಕಾರ್ಯಕ್ರಮ ಸರಣಿ ಜೀವನ ಬೆಳಕು ಪ್ರತಿ ರವಿವಾರ ಬೆಳಗ್ಗೆ 9:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಮೂಡಿಬರುತ್ತದೆ ಜೀವನ ಬೆಳಕು. ನಮ್ಮ ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿ. ಇವತ್ತಿನ ಕೃಷಿ ರಂಗದೊಳಗೆ ಮೊದಲಿಗೆ ಗ್ರಾಮಲಕ್ಷ್ಮಿ ಕಾರ್ಯಕ್ರಮ. ಗ್ರಾಮಲಕ್ಷ್ಮಿ ಗ್ರಾಮೀಣ ಮಹಿಳೆಯರಿಗಾಗಿ ಕಾರ್ಯಕ್ರಮ ಗ್ರಾಮಲಕ್ಷ್ಮಿ. ಗ್ರಾಮಲಕ್ಷ್ಮಿ ಬಾರಮ್ಮ ಬಾರೇ ಇಂದಿರೇ ಬಾರಮ್ಮ ಬಾರೇ ಪೊರಗೊಳಿಸಿ ಮನ ಕೋರಿಕೆಗಳನ್ನು ಪೊರಗೊಳಿಸಿ ಮನ ಕೋರಿಕೆಗಳನ್ನು ಪೊರಗೊಳಿಸಿ ಮನ ಕೋರಿಕೆಗಳನ್ನು ಬಾರಮ್ಮ ಬಾರಿ ಭವನವ ತಿಳಿನ ಗುಮೊಗದಲಿ ಬೆಳಗಲೆ ಭವನವ ಬಾರಮ್ಮ ಬಾರೆ ಇಂದಿರೆ ಬಾರಮ್ಮ ಬಾರೆ ನಿನ್ನದೇ ಭಕ್ತ ಏ ಕಲವ ಬಾರ ಮಲಕ ಬಾ ನೋಡ್ದೇನ. ಒಳಗ ಲಕ್ಷ್ಮಿ ಹಾಡು ಕೇಳ್ಕೊಂತ ಶುಕ್ರವಾರ ದಿನ ದೇವ್ರ ದೀಪ ಹಚ್ಚಿದಿ, ಉದ್ದಿನ ಕಡ್ಡಿ ಬೆಳಗದಿ, ಅಟ ನೈವೇದ್ಯಕ್ಕೆ ಇಟ್ಟು ಮಾಡ್ಕೊಂಡು ಕುಂತ ಬಿಟ್ರ ನೀ ಯಾಕೆ ಹಿಂಗ ಹೊರಗೆ ಬರುವಲ್ಲಿ? ಈಗ ಯಾಕ ಅಟ್ಟು ಜೋರ ಹಚ್ಚಿದ್ನೆ ನಾನು ಹಾಡು ಮತ್ತೆಲ್ಲರಿಗೂ ಕೇಳಲಿಲ್ಲನ ಹೊರಗೆ ಕೇಳಸಾಕತ್ತಿದ್ದ ಮತ್ತ ಯವ್ವ ಬೈತಾರೇನು ವಯಸ್ಸಾದವ್ರ ಎಲ್ಲಾರು ಯಾರು ಬೈಯುವುದಿಲ್ಲ. ಇವತ್ತು ಶುಕ್ರವಾರ ಲಕ್ಷ್ಮಿ ಹಾಡು ಹಚ್ಚಿದ್ರಿ ಯಾರು ಬೈತಾರೆ? ಚಂದಿತ್ತು, ಅದಕ್ಕೆ ಜೋರು ಹಚ್ಕೊಂಡು ಎಲ್ಲಾ ಚಿಂತೆ ಮರೆತು ಈ ಹಾಡು ಕೇಳ್ಕೊಂತ ಕುಂತಿದ್ ನೋಡಿ. ಅಲ್ಲ ಲಕ್ಷ್ಮಿ ಹಾಡು ಶುಕ್ರವಾರ ದಿವಸ ಅದು ಮೂರು ಸಂಜೆ ಮುಂದೆ ಹಚ್ಚಿ ದೀಪ ಬೆಳಗಿ ಉದ್ದಿನ ಕಡ್ಡಿ ಬಾಗಿಲ ಮುಂದೆ ಇಟ್ರ ಎಷ್ಟು ಮನಸ್ಸಿಗೆ ನೆಮ್ಮದಿ ಅಲ್ಲ. ಮತ್ತೆ ನೀ ನೋಡು ಇದ ಹೊತ್ನಾಗ ಕುಲು ಕುಲು ನಕ್ಕೋತ ಬಂದಲ್ಲ ನನಗಿನ್ನೂ ಈ ಸಂಜೆ ಚಂದ ಅನಿಸ್ತು ನೋಡು ಶುಕ್ರವಾರ ಸಂಜೆ. ಕಲವ ಯಾವಾಗ ನೋಡ ಈ ಹೆಣ್ಮಕ್ಳು ಗಂಟು ಮುಖ ಹಾಕೊಂಡು ಕುಂತಿರ್ಬಾರ್ದು. ಒಟ್ಟು ಸಿರದಲ್ವಾ ಹೌದಿಲ್ಲ? ಈಗ ಚಿಂತಿ ತೊಂದ್ರಿ ಯಾರಿಗಿಲ್ಲ ಹೇಳ, ಕಲ್ಲವಗೂ ಅದಾವ ಮಲ್ಲವಗೂ ಅದಾವ ಅವ್ರ ಗೆಳತ್ಯಾರಿಗೂ ಅದಾವ. ಹಂಗ ಚಿಂತಿ ಅನ್ಕೊಂಡು ನಾವು ತಲೆ ಮ್ಯಾಕ ಕೈ ಹೊತ್ಕೊಂಡು ಕುಂತ್ರ ಚಿಂತಿಗೆ ಪರಿಹಾರ ಸಿಗ್ತೈತಿನ. ಇನ್ನೊಂದ್ ನೋಡ ಮಲ್ಲಕ್ಕ, ಈಗ ದಗದ ನಾವು ಯಾರಿಗೂ ಬಿಟ್ಟಿದ್ದಲ್ಲ. ದಗದ ಮಾಡ್ಬೇಕ, ತಿನ್ನು ಹೊತ್ನಾಗ ತಿಂತೀವ, ಉಣ್ಣು ಹೊತ್ನಾಗ ಉಣ್ತೀವಿ, ದಗದ ಮಾಡೋ ಹೊತ್ನಾಗ ವೈ ಅಂತ ಅಳಾಕತ್ತ ನಂಗೆ ಒಟ್ಟ ಸಿರದಲ್ಲ. ಇದು ನನ್ನ ಸಸಿನ ಒಂದೆರಡು ಸರಿ ಸಪಾಗ ಮುಖ ಹಾಕೊಂಡು ಕೂತಿರ್ತೈತಿ, ಏನೂ ಇಲ್ಲ, ಒಂದ್ ನಾಲ್ಕು ಬಾಂಡಿ ಬೆಳಗವ ಅಂತ ಹೇಳ್ತೀನಿ. ಹೂನ್ರಿ ಅಂದ್ಲು ಅಂದ್ರೆ ನಂಗೆ ಗೊತ್ತಾಕೈತಿ ಕಿಗೆ ಸಿಟ್ಟು ಬಂದೈತೆ ಅಂತೇಳಿ. ಹೂನ್ರಿ ಅತ್ತಿ ಅಂದ್ರೆ ಅಯ್ಯ ಏನ ಚಲೋ ಇದ್ರೋಗ ಅದಾಳ್ ಬಿಡು ಅಂತೀನಿ. ಅಂದ್ರೆ ನಾ ಏನಂತೀನಿ ಗೊತ್ತೈತೇನ, ಮನಿ ದಗದ ಮಾಡ್ಕೊಂತ ನಾವೇನು ದಗದ ಮಾಡ್ತೀವಲ್ಲ ಅದ್ರ ಖುಷಿ ಕಾಣ್ತೀವಲ್ಲ ಅವೆಲ್ಲ ದಗದ ಬಾಳ ಹಗುರ ಅನಿಸ್ತಾವ. ಹೌದು, ಮತ್ತ ನೋಡ ಮುಖ ಸಿಂಡ್ರಿಸಿದ್ರ ಯಾರ್ ಮಾತಾಡ್ತಾರ ಹೇಳ, ನಕ್ಕೊಂತ ಇದ್ರ ಈ ತಡಿ ತಡಿ ನಮ್ ಕಲ್ಲವ್ ಕುಂತಾಳ ಮಾತಾಡ್ಸೆ ಬರುತ್ತೀನಿ, ಅಲ್ಲಿ ನೋಡ ಪಾರ್ವತವ್ ಕುಂತಾಳ ಮಾತಾಡ್ಸೆ ಬರ್ತೀನಿ, ಅಲ್ಲಿ ನೋಡದ ಲಲಿತವ್ ಕುಂತಾಳ ಮಾತಾಡ್ಸೆ ಬರ್ತೀನಿ ಅಂತ ಹೋಗ್ತೀವಿ. ಮತ್ತ ಆಕಿ ಶಿವಕ್ಕ ಹಾಡ್ ಹಡ್ಕೋತ ಅಡ್ಡಾಡ್ತಿರ್ತಾಳಲ್ಲ, ಹಿಡ್ಕೊಂಡು ಹೋಗಿ ಮಾತಾಡ್ಸೋದಿಲ್ಲ. ಅದ ಮತ್ತ ಗದು ಮಾರಿ ಮಾಡ್ಕೊಂಡಿದ್ರ ನಾವ್ ಯಾರ್ರೆ ಹೋಗಿ ಮಾತಾಡಿಸ್ತೇವಿನ ಹೇಳ. ಆಮೇಲೆ ಹೊಲ್ದಾಗ ಸತಕ್ಕ ಹಂಗವಾಕಿ ಶಿವಕ್ಕ ಏನ್ ಮಾಡ್ತಾಳ ಅಂದ್ರ ನೀ ಕಸ ತೆಗಿಯೋ ಮುಂದರ ಅನ್ನು ಶೇಂಗಾ ಬಿಡಿಸು ಮುಂದರ ಅನ್ನು ಬರೇ ಜಾನಪದ ಹಾಡು ಹಾಡ್ತೈತ, ಎಲ್ಲೆಲ್ಲೂ ಕಲ್ತಿರ್ತೈತ, ಏನ ಸುದ್ದಿ ವಾಯುವ ಒಂದ್ ಬೈಕಿ ಹಾಡ ಅಂತ ಕೇಳ್ತೀಯ, ಒಂದ್ ಲಗ್ನದೋಗ ಎದುರುಗಳು ಹಾಡಂತ, ಅರ್ಸನ ಹಚ್ಚು ಹಾಡಂತ, ಯವ್ವ ಎಷ್ಟೇ ನೆನಪಿರ್ಬೇಕು ಬೇಕಿಗೆ. ಈ ಗೊತ್ತಾತ್ ನೋಡ್ ನಂಕಲ್ಲವ, ನೀನ ಹೊಲದ ಕಡೆ ಹೋಗಿ ಯಾಕೆ ಬಾಳೋ ತನಕ ಕುಂತಿರ್ತಿ, ಲಗು ಯಾಕೆ ಮನಿಗೆ ಬರಂಗಿಲ್ಲ? ನೀನು ಹಂಗ ಮಾಡ್ತಿ ಬರೇ ದಗದ ಅನ್ಕೋತ ಕುಂದಿರ್ತಿ. ನೀನ ಅಕ್ಕಿನ ಸಂಪ್ರದಾಯದ ಪದ ಕೇಳ್ಕೊ ಅಂತ ಕುಂತ ಬಿಡ್ತೀಯ, ನಿನ ಮನಿ ಕಡೆ ಖಬರ ಇರುವುದಿಲ್ಲ. ಹಂಗಲ್ಲ ಹೇಳುದು, ನೀನು ಒಂದ್ ದಿವ್ಸ ಬಾ, ಏನಂದ್ರ ಬುತ್ತಿ ಕಟ್ಕೊಂಡು ಹೋಗಿರ್ತೀವ ಎಲ್ಲಾರು ಒಂದಿಟ್ಟಿಟ್ಟು, ಅಕ್ಕಿ ಕಟ್ಟಗ ರೊಟ್ಟಿ ಗುರಳ ಚಟ್ನಿ ಅಕ್ಕಿ ಕಟ್ಕೊಂಡು ಬಂದಿರ್ತಾಳ, ನಾನು ಒಂದಿಟ್ಟು ಚಪಾತಿ ಪದರ್ ಚಪಾತಿ ಪದರ್ ಚಪಾತಿ ಒಂದಿಷ್ಟು ಹಿಂಡಿ ಅದನ್ನ ಕಟ್ಕೊಂಡು ಹೋಗಿರ್ತೀವ. ಊಟ ಟೈಮ್ ಆಗುತ್ತಾ ಅನ್ಕ ಕಸ ಹಾಕಿವ ತನಕ ಒಂದೆರಡು ಹಾಡು ಹಾಡ್ತಾಳ, ಊಟ ಆದ್ಮೇಲೆ ಒಂದೆರಡು ಎಲೆ ಹಾಕೋತಾಳ, ಮತ್ ಎಲೆ ಹಾಕೋತಾಳ ಅಂದ್ರೆ ತಂಬಾಕ್ ಗಿಂಬಾಕ್ ಹಾಕೋತಿವ ಅಂದ್ ಗಿಂದಿ, ಮತ್ ನೀನು ನೀ ಮತ್ ತಿಂದಿದ್ದೆ ಇಲ್ಲೊಂದ್ ಏನಾರ ಆರೋಗ್ಯದ ಸೇರಿಸ್ಬಿಡ್ತೀವ ಯವ್ವ ನಿನ್ ಮುಂದೆ ಮಾತಾಡೋದು ಬಗ್ಗೆ ತ್ರಾಸ, ಒಂದೆರಡು ಎಲೆ ಹಾಕೋತೀವಿ, ಹಾಕೊಂಡು ಮತ್ತ ಅಟೂದ ಕಸ ಕಿಳ್ಕೊತ ಹೋಗ್ಬೇಕಾದ್ರೆ ಇಂತಿಂತ ಚಂದ ಹಾಡ್ತಾಳ. ಅದಕ್ಕ ಹಳ್ಳಿಯಾಗಿನ್ರಿ ಜೀವನ ಬಾಳ ಚಂದ ಅಂತಿರ್ತೀರ ನೋಡ್ ನೀವು. ನಾ ಅಂತೂ ಪ್ಯಾಟಿಗೆ ಬರ ಕೊಟ್ಟು ಅಲ್ಲಿ ಅಂತೀರಿ ನೋಡ. ಆತ್ ಬಿಡು, ಈಗ ಅಲ್ಲ ಇಲ್ಲಿ ಆ ಮೂಲ್ಯಾಗಿನ ಅಟ್ಟ ಸೊಪ್ಪು ತಂದಿಟ್ಟಿ. ಬಂದ್ ನೋಡಿ ಈಗ ಸುದ್ದಿಗೆ ಬರ್ತೀನಿ, ಇವತ್ ಮುಂಜಾನಿಂದ ಕರೆನ ತಲೆ ಕೆಟ್ಟಿತ್ತು ನನಗ, ನೀನು ಮುಖ ಹಂಗ ಹಿಂಗ್ ಮಾಡ್ಕೊಂಡು ಕೂತ್ರ ಮಾತಾಡ್ಸೋಂಗ ಆಗುದಿಲ್ಲ ಅಂತಿದಿ. ಕೆಲವೊಂದ್ಸರಿ ಏನಕ್ಕ ಓರ್ತೈತೇನ, ನಾವು ಮಾಡಿದ ಕೆಲ್ಸನ ನಮ್ ತಲೆ ಮೇಲೆ ಬಂದ್ ಕುಂದಿರ್ತಾವ. ಎಂತ ಚಂದ ರಾಜಗಿರಿ ಹಾಕಿದ್ನವ, ಪಾಲಕ್ ಹಾಕಿದ್ಯ, ಮೆಂತೆ ಹಾಕಿದ್ದೆ, ನಾ ಏನ್ ಮಿಸ್ಟೇಕ್ ಮಾಡಿನ ಏನ ಗೊತ್ತಿಲ್ಲ ಮಲ್ಲಕ್ಕ, ಬಿಳೆ ಚುಕ್ಕಿ ಚುಕ್ಕಿ ಬಿದ್ದಾವು, ಆಮೇಲೆ ಬೇರೆಲ್ಲ ಕೊಳತಂಗ ಆಗ್ಯಾವ, ಯಾಕಾಗಿರ್ಬೇಕಂತಿದಿ? ಮತ್ ನಾನು ಒಂದಿಟ್ಟು ಇದ ಆಡಿನ ಹಿಕ್ಕಿ ಇದು ಆಕಳ ಸಗಣಿ ಒಂದ್ ಇಟ್ಟು ಬಂದಿತ್ತು ನಮ್ಮ ಮಲ್ಲಣ್ಣನ ಕಳಿಸಿ ಎಲ್ಲ ಹಾಕಿಸಿನ ಮತ್ತ ಅಂದ್ರೆ ಚಂದ ಬಂದಿಲ್ಲ ಬಿಡ್ಬೆ. ನೋಡ ಕಲವ, ನಿನ್ಗ ಜಗ ಐತಿ, ಬೆಳಿ ಬೆಳಿತಿ, ಆದ್ರ ಹೆಂಗ್ ಬೆಳಿಬೇಕು ಅಂದ್ರೆ ಅದಕ್ಕೆ ಬೇಕಾಗೋ ಕೃಷಿ ಮಾಹಿತಿ ಏನೈತಲ್ಲ ಅದನ್ನ ಕೊರತೆ ಐತಿ ನಿನಗೆ. ನೀ ಒಟ್ಟಾರೆ ಬೆಳಿತೀವ, ಯಾರೇ ಕೇಳಿದ್ರು ಏ ನಾ ಸಾವಯವ ಗೊಬ್ಬರ ಹಾಕೇನಿ ಅಂತ ಒಂದಿಟ್ಟು ಸಗಣಿ ಗೊಬ್ಬರ ಒಗೆದ್ರ ಆತೇನ. ಮತ್ತ ಅದಕ್ಕೊಂದು ಪದ್ಧತಿ ಇರ್ತೈತಿ, ಅದಕ್ಕೆ ಬೇವಿನ ಎಣ್ಣೆ ಅಂತ ಹಾಕ್ತಾರ, ಮತ್ತ ಈ ಇವನ್ ಅಡಿಗೆ ಮನ್ಯಾಗಿನ ಕಾಯಿಪಲ್ಯ ಅದು ಇದು ಇರ್ತೈತಲ್ಲ ಹಣ್ಣಿನ ಸೊಟ್ಟಿ ಅವೆಲ್ಲ ಅವನ್ನೆಲ್ಲ ಸೇರಿಸಿ ಗೊಬ್ಬರ ಮಾಡಿರ್ತಾರ, ಅದ ಹಾಕುದಕ್ಕ ಒಂದು ಅಳತಿ ಐತಿ, ವಿಧಾನ ಐತಿ. ಮತ್ತ ಅದಷ್ಟ ಅಲ್ದ ಕೇಳಕಲ್ಲವ, ಇವತ್ತ ನೀ ಏನ ಗ್ರಾಮೀಣ ಪ್ರದೇಶದಾಗ ಇರಬಹುದು ಆದ್ರ ಕೃಷಿ ಕ್ಷೇತ್ರ ಬಾಳ ದೊಡ್ಡದೈತಿ. ಹೌದಂತವ, ಬ್ಯಾರೆ ಬ್ಯಾರೆ ರೀತಿಯೊಳಗ ಮಾಹಿತಿ ಕೇಂದ್ರ ಅದಾವ. ಹೆಂಗ್ ಬೆಳಿಬೇಕು, ಹೆಂಗ್ ತಕ್ಕೋಬೇಕು ಬೆಳಿನ, ಮುಂದ ಮಾರಾಟ ವ್ಯವಸ್ಥೆ ಏನ್ ಮಾಡ್ಬೇಕು, ರೋಗ ಬರದಂಗ ಹೆಂಗ್ ತಡಿಬೇಕು, ಹಿಂಗೆಲ್ಲಾ ತಿಳಿಸ್ಕೊಡೋ ಮಂದಿ ಅದಾರ. ನೀ ಅಂದ್ರ ಕೇಳಿ ಅಲ್ಲಿ ಅಲ್ಲ, ನೀ ಎಂದ್ರ ಕೇಳಿಲ್ಲ ಅಂದಿ. ಆಕಿ ಪಾರಕ್ ಟೀಚರ್ ಅದಾರಲ್ಲ, ಬಂದ್ರು ಹಿಂಗ ನೋಡಿದ್ರ ಅವ್ರೀಗ ನೀ ಕೇಳಿದಲ್ಲ ಹಂಗ್ಯಾಕ ಇಟ್ಟಿ ಅದನ್ನ ಅಂತೇಳಿ. ನಾನು ಹಿಂಗಾಗೈತೆ ಅಂದ್ರ ಏನಂದ್ರ ಗುರ್ತೈತೇನ, ಈಡಾಗಿ ಸಗಣಿ ಗೊಬ್ಬರ ಹಾಕಿದೆ ಅದು ಸುಟ್ಟೈತಿ ಅಂತಂದ್ರ ನಮಗೆ ಹೆಂಗ್ ಗುರ್ತಾಕೈತೆ ವಾಸ. ನಿಂಗೆ ಹೇಳಿದ್ ನಾನು ಸಗಣಿ ಗೊಬ್ಬರ ಸುಟ್ಟೈತೋ ಯಾಕೆ ಹಿಂಗ್ ಬಂದೈತೆ ಅನ್ನೋದು ನಿಂಗೆ ಮಾಹಿತಿ ಇಲ್ಲ. ಅದಕ್ಕೆ ನೋಡ ಒಂದೀಟ್ ಇಲ್ಲಿ ಬಾ, ಇಲ್ಲಿ ನಾ ಹೇಳ್ತೇನೆ. ಇಲ್ಲಿ ಕುಂದ್ರ ನಮ್ ಗೆಳತಿ ಅವ್ರ ಲಲಿತಕ್ಕ ಅಂತ ನಾ ಹೇಳ್ತಿದ್ದಿಲ್ಲ, ಅವಾಗ ಅವಾಗ ಮಾತಾಡ್ಕೊಂತಿರ್ತಿ ಬಿಡು, ಲಲಿತಾ ಸೂಟಿ ಅಂತ ಹೇಳಿ. ಅವರು ಈ ಕೃಷಿ ಕ್ಷೇತ್ರದೊಳಗ ಮಾಹಿತಿಯನ್ನ ಹೆಂಗ್ ಪಡ್ಕೋಬೇಕು, ಬೆಳಿ ಬೆಳಿಬೇಕಾದಾಗ ಏನೆಲ್ಲ ಜ್ಞಾನ ನಮಗ್ ಬೇಕ ಅಂದ್ರೆ ಎಷ್ಟು ಗೊಬ್ಬರ ಹಾಕ್ಬೇಕು, ಎಷ್ಟು ನೀರ್ ಹಾಕ್ಬೇಕು, ಎಷ್ಟೆಷ್ಟು ಕಾಲ ಇದನ್ನ ಇಟ್ಟಿರ್ಬೇಕು, ಯಾವಾಗ ಬೆಳಿ ತೆಗಿಬೇಕು, ಈ ಎಲ್ಲ ವಿಷಯದ ಬಗ್ಗೆ ಮಾಹಿತಿ ಮಾಡಿಕೊಡ್ತಾರೆ. ಕೇಳಲ್ಲ ಕೇಳುಗ್ರೆ, ಕೃಷಿಯಲ್ಲಿ ನಾವು ಮಾಹಿತಿ ಪಡಿಬೇಕು ಅಂದ್ರ ಹಲವಾರು ಕ್ಷೇತ್ರಗಳವ. ಯಾವ ರೀತಿಯಲ್ಲಿ ಮಾಹಿತಿಯನ್ನ ಪಡೆದು ಬೆಳೆಗಳನ್ನ ಉತ್ತಮ ರೀತಿಯಲ್ಲಿ ನಾವು ಬೆಳಿಬಹುದು ಅನ್ನೋ ನಿಟ್ಟಿನೊಳಗ ಇವತ್ತಿನ ಕಾರ್ಯಕ್ರಮದೊಳಗ ಕೃಷಿ ಮಾಹಿತಿ ತಂತ್ರಜ್ಞಾನದ ಬಳಕೆಯ ಬಗ್ಗೆ ನಾವು ಒಂದು ಸಂದರ್ಶನವನ್ನ ನಿಮಗೆ ಕೇಳಿಸ್ತೀವಿ. ಈ ಸಂದರ್ಶನದಲ್ಲಿ ನಮ್ಮ ಜೊತೆಗೆ ಪಾಲ್ಗೊಳ್ತಾ ಇದ್ದಾರೆ ಲಲಿತಾ ಅಸೂಟಿ ಅವರು. ನಮಸ್ಕಾರ ಲಲಿತಾ ಅಸೂಟಿ ಅವರು. ನಮಸ್ಕಾರ ಲಲಿತಾ ಅವರ. ಸಾಮಾನ್ಯವಾಗಿ ಈ ಸಾಮಾಜಿಕ ಜಾಲತಾಣದೊಳಗ ನಾವು ಹಲವಾರು ರೀತಿಯ ಮಾಹಿತಿ ತಂತ್ರಜ್ಞಾನಗಳನ್ನ ಬಳಕೆ ಮಾಡ್ತಾ ಇದ್ದೀವಿ. ಈ ಕೃಷಿ ಕ್ಷೇತ್ರದಲ್ಲಿ ಕೂಡ ಮಾಹಿತಿ ತಂತ್ರಜ್ಞಾನದ ಬಳಕೆ ಸಾಮಾನ್ಯ ಆಗಿದೆ. ಮಾಹಿತಿ ತಂತ್ರಜ್ಞಾನ ಅಂದ್ರೆ ಏನು ಅಂತ ಸ್ವಲ್ಪದ್ರಲ್ಲೇ ನಮಗೆ ವಿವರಿಸ್ತೀರೇನು? ಇವತ್ತಿನ ಜಗತ್ತು ವಿಜ್ಞಾನ ಮತ್ತ ತಂತ್ರಜ್ಞಾನಗಳ ಜಗತ್ತು ಅಂತ ನಾವು ಹೇಳ್ಬೋದು. ಈಗ ಮನುಷ್ಯನಿಗೆ ಆಹಾರ, ಗಾಳಿ, ನೀರು ಎಷ್ಟು ಮುಖ್ಯವೋ ಅಷ್ಟೇ ಜ್ಞಾನ ಮತ್ತ ಮಾಹಿತಿ ಇತ್ಯಾದಿಗಳು ಅತ್ಯಂತ ಅವಶ್ಯಕ ಅಂತ ಹೇಳ್ಬೋದು. ಮಾಹಿತಿ ತಂತ್ರಜ್ಞಾನ ಅಂದ್ರೆ ಎಲೆಕ್ಟ್ರಾನಿಕ್ ಮಾಧ್ಯಮವನ್ನು ಉಪಯೋಗಿಸಿ ಮಾಹಿತಿಯ ಕ್ರೋಢೀಕರಣ, ನಿರ್ವಹಣೆ ಮತ್ತು ಅದನ್ನು ತಲುಪಿಸುವ ತಂತ್ರಜ್ಞಾನಕ್ಕೆ ಮಾಹಿತಿ ತಂತ್ರಜ್ಞಾನ ಎಂದು ಹೇಳುತ್ತೇವೆ. ಕೃಷಿಯೊಳಗ ಈ ಮಾಹಿತಿ ತಂತ್ರಜ್ಞಾನದ ಬಳಕೆಯನ್ನ ಯಾವ ರೀತಿಯಲ್ಲಿ ಮಾಡಿಕೊಳ್ಬೇಕು? ಈಗ ಈ ಮಾಹಿತಿ ತಂತ್ರಜ್ಞಾನ ಎಲ್ಲ ವಲಯಗಳಲ್ಲಿಯೂ ವ್ಯಾಪಿಸಿದೆ. ಆಡು ಮುಟ್ಟದ ಗಿಡವಿಲ್ಲ ಎಂಬಂತೆ ಮಾಹಿತಿ ತಂತ್ರಜ್ಞಾನ ಮುಟ್ಟದ ವಲಯವಿಲ್ಲ ಎನ್ನಬಹುದು. ಕೃಷಿ ವಲಯದಲ್ಲಿ ಮಾಹಿತಿ ತಂತ್ರಜ್ಞಾನ ಬಹಳ ಮಹತ್ವವನ್ನು ಪಡೆದುಕೊಂಡಿದೆ. ಈ ಮಾಹಿತಿ ತಂತ್ರಜ್ಞಾನವು ಕೃಷಿಯಲ್ಲಿ ಮೊಬೈಲ್ ಆ್ಯಪ್ಗಳ ರೀತಿಯಲ್ಲಿ, ಕೃಷಿ ಸಂಬಂಧಿತ ವೆಬ್ಸೈಟ್ಗಳು, ಸೋಷಿಯಲ್ ಮೀಡಿಯಾ ಗ್ರೂಪ್ಗಳಿಂದ ಅಂದರೆ ವಾಟ್ಸಪ್, ಫೇಸ್ಬುಕ್ ಮುಂತಾದ ಅನೇಕ ರೀತಿಯಲ್ಲಿ ಲಭ್ಯವಿದೆ. ಮಾಹಿತಿ ತಂತ್ರಜ್ಞಾನದೊಳಗ ಮೊಬೈಲ್ ಅನ್ನೋದು ಬಹುಮುಖ್ಯವಾದಂತಹ ಸಾಧನ. ಅಂದ್ರ ನಮ್ಮ ಮೊಬೈಲ್ ಒಳಗ ನಾವು ಈ ಕೃಷಿ ಮಾಹಿತಿಯ ಆಪ್ ಅನ್ನು ಹಾಕೊಳ್ಬೇಕು ಅಂದ್ರ ಯಾವ ರೀತಿಯಲ್ಲಿ ಹಾಕೋಬಹುದು, ಇದರ ಸಹಾಯ ಹೆಂಗ್ ಆಗ್ಯದ ಅಂತ ಹೇಳ್ತೀರಿ? ಈಗಿನ ಕಾಲದೊಳಗ ಮೊಬೈಲ್ ಅಂದ್ರ ಎಲ್ಲರಿಗೂ ಅಚ್ಚುಮೆಚ್ಚು, ಸಣ್ಣ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಎಲ್ಲರಿಗೂ ಬೇಕಾದಂತ ಸಾಧನ ಇದು. ಸರಳವಾಗಿ ರೈತರನ್ನ ಮತ್ತ ವಿಜ್ಞಾನಿಗಳನ್ನ ತಲುಪಲು ಇದರಿಂದ ಸಾಧ್ಯವಾಗಿದೆ. ಕೃಷಿ ವಿಜ್ಞಾನ ಕೇಂದ್ರದ ಸಹಕಾರದಿಂದ ಅಭಿವೃದ್ಧಿಪಡಿಸಿದಂತ ಮೊಬೈಲ್ ಆಪ್ಗಳ ಬಗ್ಗೆ ನಮ್ಮ ಕೃಷಿಕರಿಗೆ ತಾವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಮೊಬೈಲ್ ಆಪ್ಗಳು ಮಾಹಿತಿ ತಂತ್ರಜ್ಞಾನದ ಒಂದು ಭಾಗ. ರೈತರಿಗೆ ಉಪಯೋಗವಾಗುವಂತ ಕೆಲವೊಂದು ಪ್ರಮುಖವಾದ ಮೊಬೈಲ್ ಆಪ್ಗಳೆಂದರೆ, ಒಂದನೇದಾಗಿ ಕಿಸಾನ್ ರಥ. ಈ ಆಪ್ನಿಂದ ರೈತರು ಮತ್ತು ವ್ಯಾಪಾರಿಗಳು ತಮ್ಮ ಉತ್ಪನ್ನವು ಮತ್ತೊಂದು ಕಡೆ ಸಾಗಿಸಲು ಸಾಗಾಣೆದಾರರನ್ನು ಗುರುತಿಸಿ ಅವರನ್ನು ಸಂಪರ್ಕಿಸಿ ತಮ್ಮ ಉತ್ಪನ್ನವನ್ನು ಸಾಗಣೆ ಮಾಡಲು ಸಹಾಯವಾಗುತ್ತದೆ. ಎರಡನೇದಾಗಿ ಕಿಸಾನ್ ಸುವಿಧಾ. ಈ ಆಪ್ನ ಮುಖಾಂತರ ರೈತರು ಅವರ ಲೊಕೇಶನ್ ಅನ್ನ ಅಂದ್ರೆ ಅವರ ಸ್ಥಳದ ಪ್ರಸಕ್ತ ಮತ್ತು ಮುಂದಿನ 5 ದಿನಗಳ ಹವಾಮಾನ ಮಾಹಿತಿಯನ್ನು ಪಡೆಯಬಹುದು. ಅಲ್ಲದೆ ವಿತರಕರು, ಮಾರುಕಟ್ಟೆ, ಸಸ್ಯ ಸಂರಕ್ಷಣಾ ವಿಧಾನಗಳು, ಕೃಷಿ ಸಲಹೆಗಳು, ಕೋಲ್ಡ್ ಸ್ಟೋರೇಜ್ ಮತ್ತು ಗೋಡೌನ್ಗಳು, ಪಶು ಸಂಗೋಪನೆ, ಬೆಳೆ ಇನ್ಶೂರೆನ್ಸ್ ಮತ್ತು ಸರ್ಕಾರದ ಯೋಜನೆಗಳ ಬಗ್ಗೆ ಮಾಹಿತಿಯನ್ನ ಪಡೆಯಬಹುದು. ಹತ್ತಿರದ ಪಟ್ಟಣಗಳಲ್ಲಿರುವ ಧಾರಣೆ, ರಸಗೊಬ್ಬರ, ಬೀಜ, ಯಂತ್ರೋಪಕರಣಗಳ ಮಾಹಿತಿ ನೀಡುತ್ತದೆ. ದೇಶದ ನಾನಾ ಭಾಷೆಗಳಲ್ಲಿ ಈ ಆಪ್ ಮಾಹಿತಿಯನ್ನು ನೀಡುತ್ತದೆ. ಮೂರನೇದಾಗಿ ಮೇಘದೂತ ಆಪ್. ಭಾರತೀಯ ಹವಾಮಾನ ಇಲಾಖೆ ಮತ್ತು ಭಾರತೀಯ ಕೃಷಿ ಸಂಶೋಧನಾ ಮಂಡಳಿಯು ಜಂಟಿಯಾಗಿ ಈ ಆಪ್ ಅನ್ನ ಹೊರತಂದಿದೆ. ಈ ಆಪ್ನಿಂದ ಸ್ಥಳೀಯ ಹವಾಮಾನ ಮುನ್ಸೂಚನೆ ಆಧಾರಿತ ಕೃಷಿ ಸಲಹೆಗಳನ್ನು ಸ್ಥಳೀಯ ಭಾಷೆಯಲ್ಲಿ ರೈತರು ಪಡೆಯಬಹುದು. ಬೆಳೆಯ ಸಲಹೆ ಹೊರತಾಗಿ ಹವಾಮಾನ ಮುನ್ಸೂಚನೆಯನ್ನು ಸಹ ಈ ಆಪ್ ನಿಂದ ಪಡೆಯಬಹುದು. ನಾಲ್ಕನೇದಾಗಿ ಕ್ರಾಪ್ ಇನ್ಶೂರೆನ್ಸ್ ಆಪ್, ಇದು ಬೆಳೆ ವಿಮೆಗೆ ಸಂಬಂಧಿಸಿದ ಮಾಹಿತಿ ಒದಗಿಸುವ ಆಪ್. ಅಧಿಸೂಚಿತ ಬೆಳೆಗಳ ಇನ್ಶೂರೆನ್ಸ್ ಪ್ರೀಮಿಯಂ ಅನ್ನು ಲೆಕ್ಕ ಹಾಕಲು ಈ ಆಪ್ ನೆರವಾಗುತ್ತದೆ. ಕಟ್ ಆಫ್ ಡೇಟ್ಸ್ ಮತ್ತು ಬೆಳೆ ಹಾಗೂ ಸ್ಥಳದ ಬಗ್ಗೆ ಕಂಪನಿ ಸಂಪರ್ಕದ ಬಗ್ಗೆ ಮಾಹಿತಿ ನೀಡುತ್ತದೆ. ಐದನೆಯದಾಗಿ ಪೂಸಾ ಕೃಷಿ, ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆ ಅಭಿವೃದ್ಧಿಪಡಿಸಿರುವ ನಾನಾ ಮಾದರಿಯ ಬೆಳೆಗಳು, ಸಂಪನ್ಮೂಲಗಳ ರಕ್ಷಣೆ, ಸುಧಾರಿತ ಕೃಷಿ ಪದ್ಧತಿಗಳು, ಕೃಷಿ ಯಂತ್ರೋಪಕರಣಗಳ ಬಗ್ಗೆ ಮಾಹಿತಿ ಒದಗಿಸುತ್ತದೆ. ಮಷಿನರಿ ಗೈಡ್ ಅಥವಾ ಸಿಎಸ್ಸಿ ಫಾರ್ಮ್ ಮಷಿನರಿ ಅಂತ ಇನ್ನೊಂದು ಆಪ್ ಇದೆ. ಇದು ಕೃಷಿ ಉಪಕರಣಗಳಿಗೆ ಸಂಬಂಧಿಸಿದ ಆಪ್. ಮಣ್ಣು ಸಾಗುವಳಿ, ಬಿತ್ತನೆ, ಗೊಬ್ಬರ, ನಾಟಿ, ಕೀಟ ನಿಯಂತ್ರಣ, ವಿಂಗಡಣೆ, ಕೊಯ್ಲು, ನೀರಾವರಿ ಮುಂತಾದ ವಿವಿಧ ಉದ್ದೇಶಗಳಿಗಾಗಿ ಕೃಷಿ ಉಪಕರಣಗಳನ್ನು ಬಳಸಲು ರೈತರಿಗೆ ಈ ಆಪ್ ನೆರವು ನೀಡುತ್ತದೆ. ಏಳನೆಯದಾಗಿ ಸಿಸಿ ಮೊಬೈಲ್ ಆಪ್. ಈ ಆಪ್ ಮುಖಾಂತರ ತಾಪಮಾನ, ತೇವಾಂಶ, ಗಾಳಿಯ ವೇಗ ಸೇರಿದಂತೆ ಇತರೆ ಮಾಪನಗಳ ಬಗ್ಗೆ ತಿಳಿದುಕೊಳ್ಳಬಹುದು. ಆಪ್ ಒದಗಿಸುವ ಮಾಪನ ಮಾಹಿತಿಯನ್ನು ರೈತರು ವಾರ, ಪಾಕ್ಷಿಕ ಅಥವಾ ತಿಂಗಳಿಗೊಮ್ಮೆ ಹೋಲಿಕೆ ಮಾಡಿಕೊಳ್ಳಬಹುದು. ಜೊತೆಗೆ ಬೆಳೆಗಳ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಎಸ್ಎಂಎಸ್ ಅಥವಾ ಇಮೇಲ್ ಮೂಲಕ ಅಲರ್ಟ್ ಪಡೆಯಬಹುದು. ಎಂಟನೆಯದಾಗಿ ಇಫ್ಕೋ ಕಿಸಾನ್ ಆಪ್. ಇಂಡಿಯನ್ ಫಾರ್ಮರ್ ಫರ್ಟಿಲೈಸರ್ ಕೋಆಪರೇಟಿವ್ ಲಿಮಿಟೆಡ್ ಈ ಆಪ್ ಅನ್ನು ನಿರ್ವಹಣೆ ಮಾಡುತ್ತದೆ. ಬೆಳೆಗಳು, ಕೃಷಿ ಋತುಮಾನಗಳು, ಕೃಷಿ ಕ್ಷೇತ್ರದ ಸಿದ್ಧತೆ, ನೀರು ನಿರ್ವಹಣೆ, ರೋಗ ನಿಯಂತ್ರಣ, ಕೃಷಿ ಪೂರ್ವ ಸಿದ್ಧತೆಗಳು, ಇತರೆ ಎಲ್ಲ ಮಾಹಿತಿಯನ್ನು ಬಳಕೆದಾರರು ಕೃಷಿ ತಜ್ಞರು ಮತ್ತು ವಿಜ್ಞಾನಿಗಳಿಂದ ಪಡೆಯಲು ಈ ಆಪ್ ನೆರವಾಗುತ್ತದೆ. ಒಂಬತ್ತನೆಯದಾಗಿ ಕೆಜಿ ಮೊಬೈಲ್ ಆಪ್. ರೈತರು ಮತ್ತು ಕೃಷಿ ವೃತ್ತಿಪರರಿಗೆ ಸರಕು ಮಾರುಕಟ್ಟೆ ಮಾಹಿತಿಯನ್ನು ಒದಗಿಸುವ ಮತ್ತು ಕೃಷಿ ಸುದ್ದಿಗಳನ್ನು ಬಿತ್ತರಿಸಲು ಅನುವಾಗುವಂತೆ ಈ ಆಪ್ ಅನ್ನು ವಿನ್ಯಾಸಗೊಳಿಸಲಾಗಿದೆ. ರೈತರು ಸರಕು ಮಾರುಕಟ್ಟೆ ಮಾಹಿತಿ ಸೇರಿದಂತೆ ಕೃಷಿ ಮಾರುಕಟ್ಟೆಗೆ ಸಂಬಂಧಿಸಿದ ಎಲ್ಲ ಮಾಹಿತಿಯನ್ನು ಪಡೆದುಕೊಳ್ಳಬಹುದಾಗಿದೆ. ಕೊನೆಯದಾಗಿ ಒಂದು ಪ್ರಮುಖವಾದ ಆಪ್ ಕೆವಿಕೆ ಮೊಬೈಲ್ ಆಪ್. ಇದು ಕೃಷಿ ವಿಜ್ಞಾನ ಕೇಂದ್ರಗಳ ಬಗ್ಗೆ ರೈತರಿಗೆ ಮಾಹಿತಿಯನ್ನು ನೀಡುತ್ತದೆ. ರೈತರು ಈ ಆಪ್ಗೆ ರಿಜಿಸ್ಟರ್ ಆಗಿ ಪ್ರಾಥಮಿಕ ಕೆವಿಕೆಯನ್ನು ಆಯ್ಕೆ ಮಾಡಿಕೊಳ್ಳಬೇಕು. ರೈತರು ಕೆವಿಕೆಯಲ್ಲಿ ಹಿಂದೆ ಆದ, ಈಗ ಕೈಗೊಂಡ, ಮುಂದೆ ಕೈಗೊಳ್ಳುವ ಕಾರ್ಯಕ್ರಮಗಳ ಬಗ್ಗೆ ತಿಳಿದುಕೊಳ್ಳಬಹುದು. ರೈತರು ಕೃಷಿಗೆ ಸಂಬಂಧಿತ ಪ್ರಶ್ನೆಗಳಿಗೆ ತಜ್ಞರಿಂದ ಉತ್ತರವನ್ನು ಪಡೆಯಬಹುದು. ಇಂಥ ಇನ್ನೂ ಹಲವಾರು ಅನೇಕ ಉಪಯುಕ್ತ ಆಪ್ಗಳು ಲಭ್ಯವಿವೆ. ರೈತರು ಗೂಗಲ್ ಪ್ಲೇ ಸ್ಟೋರ್ಗೆ ಹೋಗಿ ಹುಡುಕಿ ಇನ್ಸ್ಟಾಲ್ ಮಾಡಿಕೊಂಡು ಉಪಯೋಗಿಸಬಹುದು. ರೈತರಿಗೆ ಈ ಆಪ್ಗಳಿಂದ ಸಾಕಷ್ಟು ಉಪಯೋಗ ಆಗ್ಯಾವ ಅಂತ ತಮ್ಮ ಮಾತುಗಳಿಂದ ನಮಗ್ ತಿಳಿತು. ಮತ್ತ ಇಂಥ ಆಪ್ಗಳ ಸಹಾಯದಿಂದ ನಾವು ಯಾವ್ಯಾವ ಬೆಳೆಗಳನ್ನ ಯಾವ್ಯಾವ ವೇಳೆದೊಳಗ ಬೆಳಿಬಹುದು? ಹೌದ್ರಿ, ಇವು ರೈತರಿಗೆ ಬಹಳ ಉಪಯುಕ್ತವಾದ ಆಪ್ಗಳು. ಈಗ ನಮ್ಮ ಕೃಷಿ ವಿಜ್ಞಾನ ಕೇಂದ್ರವು ಹಿಂಗಾರು ಜೋಳ ಮತ್ತು ಕಡಲೆ ಬೆಳೆಯ ಎರಡು ಮೊಬೈಲ್ ಆಪ್ಗಳನ್ನ ಅಭಿವೃದ್ಧಿಪಡಿಸಲು ಸಹಕರಿಸಿದೆ. ಕಡಲೆ ಮತ್ತು ಹಿಂಗಾರಿ ಜೋಳ ನಮ್ಮ ಗದಗ ಜಿಲ್ಲೆಯ ಪ್ರಮುಖವಾದ ಬೆಳೆಗಳು. ಈ ಬೆಳೆಗಳ ಬಗ್ಗೆ ರೈತರಿಗೆ ಸಂಪೂರ್ಣವಾದ ಮಾಹಿತಿ, ಅಂದರೆ ಕಡಲೆ ಮತ್ತು ಜೋಳ ಬೆಳೆಯಲು ಯಾವ ಹವಾಗುಣ ಸೂಕ್ತ, ಬೇಸಾಯ ಕ್ರಮಗಳು, ಬೆಳೆಗೆ ಬಾಧಿಸುವ ಕೀಟಗಳು ಹಾಗೂ ರೋಗಗಳು ಮತ್ತು ಅವುಗಳನ್ನ ಹೇಗೆ ನಿಯಂತ್ರಿಸಬೇಕು, ಮತ್ತೆ ಕೊಯ್ಲು ನಂತರದ ತಂತ್ರಜ್ಞಾನ, ಮಾರುಕಟ್ಟೆ, ಮೌಲ್ಯವರ್ಧಿತ ಪದಾರ್ಥಗಳ ಬಗ್ಗೆ ಈ ಆಪ್ಗಳಲ್ಲಿ ತಿಳಿಸಲಾಗಿದೆ. ಇವೆರಡೂ ಆಪ್ಗಳನ್ನು ಕನ್ನಡದಲ್ಲೇ ಅಭಿವೃದ್ಧಿಪಡಿಸಲಾಗಿದೆ. ಇವೆರಡೂ ಆಪ್ಗಳನ್ನು ಗೂಗಲ್ ಪ್ಲೇ ಸ್ಟೋರ್ ನಲ್ಲಿ ಕೆವಿಕೆ ಗದಗ ಅಂತ ಸರ್ಚ್ ಮಾಡಬೇಕು. ಅವಾಗ ಕೆವಿಕೆ ಗದಗ ಅಂತ ಸರ್ಚ್ ಮಾಡಿದ್ಮೇಲೆ ಇವೆರಡು ನಮ್ಮ ರಬಿ ಸ್ವರ್ಗಂ ಮತ್ತ ಬೆಂಗಾಲ್ ಗ್ರಾಮ್ ಅಂತ ಎರಡು ಆಪ್ಗಳು ಕಾಣಿಸಿಕೊಳ್ತಾವ. ಅವನ್ನೆರಡು ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡ್ಕೋಬೇಕು. ಒಮ್ಮೆ ಇನ್ಸ್ಟಾಲ್ ಮಾಡ್ಕೊಂಡ್ಮೇಲೆ ಅದನ್ನ ಬಳಸಲಿಕ್ಕೆ ನಿಮ್ಗೆ ಇಂಟರ್ನೆಟ್ ಅವಶ್ಯಕತೆ ಇಲ್ಲ. ಎಲ್ಲ ಮಾಹಿತಿಯನ್ನು ನೀವು ಆಫ್ಲೈನ್ ನಲ್ಲಿ ಕೂಡ ನೋಡಬಹುದು. ಪ್ರಮುಖ ಉದ್ದೇಶ ಅಂದ್ರೆ ಇದು ನಮ್ಮ ಕನ್ನಡ ಭಾಷೆಯಲ್ಲೇ ಎಲ್ಲರಿಗೂ ತಿಳಿಬೇಕು ಅಂತ ಒಂದನೇ ಉದ್ದೇಶ. ಯಾಕಂದ್ರೆ ಎಲ್ಲ ರೈತರಿಗೂ ಇಂಗ್ಲಿಷ್ ತಿಳಿಯುತ್ತೆ ಅಂತಿಲ್ಲ. ಸೊ ಕನ್ನಡದಲ್ಲಿ ಮಾಡಿದ್ರೆ ಅವ್ರಿಗೆ ನೇರವಾಗಿ ಅವರನ್ನ ಮುಟ್ಟಬಹುದು ಅನ್ನೋ ಉದ್ದೇಶದಿಂದ. ಆಮೇಲೆ ನಮ್ಮ ಜಿಲ್ಲೆಗೆ ಎರಡು ಪ್ರಮುಖವಾದ ಬೆಳೆಗಳು ಅಂತಂದು ಹಿಂಗಾರಿ ಜೋಳ ಮತ್ತು ಕಡಲೆ. ಈ ಬೆಳೆಗಳ ಮೇಲೆ ನಾವು ಈ ಆಪ್ಗಳನ್ನ ಅಭಿವೃದ್ಧಿಪಡಿಸಿದ್ದೇವೆ. ಉಳಿದ ಬೆಳೆಗಳನ್ನ ನಾವು ಅಭಿವೃದ್ಧಿ ಹಂತದಲ್ಲಿ ಇದಾಗ ಇವೆರಡು ಬೆಳೆಗಳ ಬಗ್ಗೆ ಈಗ ಮಾಡಿದೀವಿ. ಈಗ ಬರುವ ವರ್ಷಗಳಲ್ಲಿ ಇನ್ನು ಬೇರೆ ಬೇರೆ ಬೆಳೆಗಳಿಗೆ ಮಾಡ್ತಾ ಇದ್ದೀನಿ. ಲಲಿತಾ ಅವರ, ಆಪ್ಗಳ ಸಹಾಯದಿಂದ ಬೆಳೆಗಳನ್ನ ಹೇಗೆ ಬೆಳಿಬಹುದು ಅಂತ ನಾವು ತಿಳ್ಕೊಂಡ್ವಿ. ಈಗ ಇಂಥ ಆಪ್ಗಳನ್ನ ನಾವು ಬಳಸ್ಕೊಂಡು ಮಾರುಕಟ್ಟೆಯ ಬಗ್ಗೆ ಯಾವ ರೀತಿಯಲ್ಲಿ ಮಾಹಿತಿಯನ್ನ ಪಡ್ಕೊಳ್ಬಹುದು, ಈ ಮಾರುಕಟ್ಟೆಯ ಮಾಹಿತಿಯನ್ನ ನಮಗೆ ನೀಡುವಲ್ಲಿ ಈ ಆಪ್ಗಳು ಹೆಂಗ್ ಸಹಾಯ ಆಗ್ತಾವ? ಈಗ ಕೃಷಿ ಮಾರಾಟ ವಾಹಿನಿ ಈ ವೆಬ್ಸೈಟ್ ಅನ್ನ ಕರ್ನಾಟಕ ಸರ್ಕಾರ 2001 ಪ್ರಾರಂಭ ಮಾಡಿತು. ದಿನದಲ್ಲಿ ಚಾಲ್ತಿಯಿರುವ ಬೆಳೆಗಳು ಮತ್ತು ಮಾರುಕಟ್ಟೆಗೆ ಸರಕುಗಳ ಆವಕವನ್ನು ಕರ್ನಾಟಕದಲ್ಲಿರುವ ಎಲ್ಲಾ APMCಗಳು ವೆಬ್ಸೈಟ್ಗೆ ಆನ್ಲೈನ್ ವರದಿ ಮಾಡ್ತಾವ. ಆ ವರದಿ ಪ್ರಕಾರ ವೆಬ್ಸೈಟ್ ನಲ್ಲಿ ಎಲ್ಲ APMCಗಳಲ್ಲಾದ ಎಲ್ಲ ಬೆಳೆಗಳ ದರಗಳನ್ನು ತೋರಿಸ್ತಾರೆ. ಈ ದರಗಳ ಮಾಹಿತಿಯನ್ನು ನೋಡಿ ರೈತರು ತಮ್ಮ ಉತ್ಪನ್ನವನ್ನು ಯಾವ ಮಾರುಕಟ್ಟೆಯಲ್ಲಿ ಮಾರಿದ್ರೆ ಲಾಭ ಎಂದು ನಿರ್ಧಾರ ಕೈಗೊಳ್ಳಬಹುದು. ಈ ವೆಬ್ಸೈಟ್ ಬಹಳ ಬಳಕೆದಾರರ ಸ್ನೇಹಿಯಾಗಿದೆ ಇದು. ಆಮೇಲೆ ನೀವು ವೆಬ್ಸೈಟ್ ಮುಖಾಂತರನೇ ಅಲ್ಲ, ನೀವು SMS ಮುಖಾಂತರವೂ ಈ ಕೃಷಿ ಮಾರಾಟ ವಾಹಿನಿಯಿಂದ ನೀವು ಮಾರುಕಟ್ಟೆ ಮಾಹಿತಿಯನ್ನ ಪಡೆಯಬಹುದು. ಈ ಮಾಹಿತಿಯನ್ನ ಪಡೆಯಲು ನೀವು ಕೃಷಿ ಮಾರಾಟ ವಾಹಿನಿ ವೆಬ್ಸೈಟ್ಗೆ ಹೋಗಿ ಅಲ್ಲಿ SMS ರಿಜಿಸ್ಟ್ರೇಷನ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಒಂದು ಸ್ಕ್ರೀನ್ ತೆರೆದುಕೊಳ್ಳುತ್ತದೆ. ಅದರಲ್ಲಿ ನಿಮ್ಮ ಮೊಬೈಲ್ ನಂಬರ್, ಹೆಸರು, ಅಡ್ರೆಸ್, ಉದ್ಯೋಗ, ನಿಮಗೆ ಯಾವ ಭಾಷೆಯಲ್ಲಿ SMS ಬೇಕು ಮತ್ತು ಮುಖ್ಯವಾಗಿ ಯಾವ ಮಾರುಕಟ್ಟೆ ಮತ್ತು ಯಾವ ಉತ್ಪನ್ನದ ಧಾರಣೆ ನಿಮಗೆ ಬೇಕು ಎಂದು ನೀವು ಗರಿಷ್ಠ 10 ಮಾರುಕಟ್ಟೆಗಳನ್ನು ಆಯ್ಕೆ ಮಾಡಿಕೊಳ್ಳುವ ಅವಕಾಶವಿರುತ್ತದೆ. ನೀವು ರಿಜಿಸ್ಟರ್ ಮಾಡಿದ ನಂತರ ನಿಮ್ಮ ಮೊಬೈಲ್ಗೆ ದಿನವೂ ನೀವು ಆಯ್ಕೆ ಮಾಡಿದ ಬೆಳೆ ಮತ್ತು ಮಾರುಕಟ್ಟೆಯಲ್ಲಿ ಹಿಂದಿನ ದಿನ ಆದಂತಹ ಧಾರಣೆಯ ಮಾಹಿತಿ SMS ಮೂಲಕ ಬರುತ್ತದೆ. ಇದನ್ನ ನೀವು ಸಮೀಪದ APMCಯನ್ನು ಸಂಪರ್ಕಿಸಿಯೂ ಕೂಡ ರಿಜಿಸ್ಟ್ರೇಷನ್ ಮಾಡಿಸಬಹುದು. ಈ ಕೃಷಿ ಮಾರಾಟ ವಾಹಿನಿ ಆಪ್ ಕೂಡ ಲಭ್ಯವಿದೆ. ಈ ಆಪ್ ಇನ್ಸ್ಟಾಲ್ ಮಾಡಿಕೊಂಡು ಅದರ ಮೂಲಕವೂ ನೀವು ವಿವಿಧ ಬೆಳೆಗಳ ಧಾರಣೆಯನ್ನು ನೋಡಬಹುದು. ನೀವು ಇದರಲ್ಲಿ ಮಾರ್ಕೆಟ್ ಟ್ರೆಂಡ್ ಅನ್ನು ಕೂಡ ಸ್ಟಡಿ ಮಾಡಬಹುದು. ಭಾರತ ಸರ್ಕಾರವು ಕೃಷಿ ಮಾರಾಟ ವಾಹಿನಿ ಮಾದರಿಯಲ್ಲಿ AgMarketNet ಎಂಬ ವೆಬ್ಸೈಟ್ ಅನ್ನು ಅಭಿವೃದ್ಧಿಪಡಿಸಿದೆ. ಅದು ಭಾರತದಲ್ಲಿರುವ ಎಲ್ಲ ಮಾರುಕಟ್ಟೆಗಳ ಮಾಹಿತಿಯನ್ನು ನೀಡುತ್ತದೆ. ಧಾರಣೆ ಬಗ್ಗೆ ತಿಳಿಸ್ಕೊಟ್ಟ ಹಿಂದಿನ ದಿವಸ ಏನು ಈ ಯಾವ APMC ಒಳಗೆ ಎಷ್ಟೆಷ್ಟು ರೇಟ್ ಆಗೈತಿ, ಗರಿಷ್ಠ ಎಷ್ಟು, ಕನಿಷ್ಠ ಪ್ರೈಸ್ ಎಷ್ಟು, ಮಾಡೆಲ್ ಪ್ರೈಸ್ ಎಷ್ಟು ಆಗಿದೆ ಅಂತಂದು ಎಲ್ಲ APMC ಮಾರಾಟ ದರದ ಬಗ್ಗೆ ಮಾಹಿತಿ ಇರುತ್ತೆ. ಅದನ್ನ ನೋಡಿ ನಾವು ಯಾವ APMC ಹೋದ್ರೆ ನಮಗ್ ಲಾಭ ಆಗ್ಬಹುದು, ಯಾವ ಮಾರುಕಟ್ಟೆಗೆ ಹೋದ್ರೆ ನಮಗೆ ಲಾಭ ಸಿಗ್ಬೋದನ್ನ ನಾವು ಲೆಕ್ಕ ಹಾಕಿ ಆ ಮಾರುಕಟ್ಟೆಗೆ ನಮ್ಮ ಉತ್ಪನ್ನವನ್ನು ತೆಗೆದುಕೊಂಡು ಹೋಗಕ್ ಅನುಕೂಲ. ಈಗ ಕೃಷಿ ಮಾರಾಟ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ಉಚಿತ ದೂರವಾಣಿ ಸಂಖ್ಯೆ ಅಂದರೆ 1800425552. ತಾವು ಮಾತಾಡ್ತಾ ಹೇಳಿದ್ರಿ ಕೃಷಿಕರು ತಮ್ಮ ಮೊಬೈಲ್ ಸಂಖ್ಯೆಯನ್ನ ಈ ವೆಬ್ಸೈಟ್ಗೆ ನಮೂದಿಸಬೇಕು ಅಂತ. ಒಂದು ಮೊಬೈಲ್ ಸಂಖ್ಯೆಯನ್ನ ನಾವು ನಮೂದಿಸಿದಾಗ ನಮಗ ಯಾವ್ಯಾವ ರೀತಿಯ ಸಂದೇಶಗಳು ಬರ್ತಾವ? ಈಗ ರೈತರಿಗೆ ಮೊಬೈಲ್ ಮೂಲಕ ಹವಾಮಾನ, ಮಾರುಕಟ್ಟೆ, ಬೆಳೆ, ಪಶುಸಂಗೋಪನೆ ಮತ್ತು ಇತರೆ ಕೃಷಿ ವಿಷಯಗಳ ಬಗ್ಗೆ 2009 ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ಮಾಹಿತಿಯನ್ನು ನಾವು ಒದಗಿಸ್ತಾ ಬಂದಿದ್ದೇವೆ. ಈಗ ಕೇಂದ್ರ ಸರ್ಕಾರದ M-Kisan ಪೋರ್ಟಲ್ ಮುಖಾಂತರ ರೈತರಿಗೆ ಕೃಷಿ ಸಂದೇಶಗಳನ್ನ ಕಳಿಸ್ತಾ ಇದ್ದೀವಿ. ಹಂಗಾಮಿಗೆ ಅನುಗುಣವಾಗಿ ಆಯಾ ಬೆಳೆಯ ಬಗ್ಗೆ ಮತ್ತು ರೋಗ ಹಾಗೂ ಕೀಟದ ಬಾಧೆಯನ್ನು ತಡೆಯಲು ಮಾಹಿತಿಯನ್ನು ಒದಗಿಸುವುದರಿಂದ ರೈತರು ತಕ್ಷಣ ಕ್ರಮಗಳನ್ನು ಕೈಗೊಳ್ಳುವುದರಿಂದ ಹೆಚ್ಚಿನ ಇಳುವರಿಯನ್ನು ಪಡೆಯಲು ಸಾಧ್ಯವಾಗಿದೆ. ಹಾಗಾದ್ರೆ ಈ ಸಂದೇಶಗಳನ್ನು ರೈತರು ತಮ್ಮ ಮೊಬೈಲ್ಗೆ ಪಡೆಯೋದು ಹೇಗೆ ಅಂದ್ರೆ ಅದರಲ್ಲಿ 3 ವಿಧಗಳಿವೆ. ಮೊದಲನೆಯದಾಗಿ ಕಿಸಾನ್ ಕಾಲ್ ಸೆಂಟರ್ಗೆ ಕಾಲ್ ಮಾಡಿ ರಿಜಿಸ್ಟ್ರೇಷನ್ ಮಾಡಿ. ಕಿಸಾನ್ ಕಾಲ್ ಸೆಂಟರ್ನ ಟೋಲ್ ಫ್ರೀ ನಂಬರ್ ಆದ 1800-1800-1551551 ಈ ನಂಬರ್ಗೆ ಕರೆ ಮಾಡಬೇಕು. ಅಲ್ಲಿದ್ದಂತಹ ವ್ಯಕ್ತಿ ರೈತನ ವಿವರಗಳನ್ನು ದಾಖಲಿಸಿಕೊಳ್ಳುತ್ತಾನೆ. ರೈತನಿಗೆ ಯಾವ ರೀತಿಯ ಸಂದೇಶ ಬೇಕು ಅಂದ್ರೆ SMS ರೀತಿಯಲ್ಲೋ ಅಥವಾ ಧ್ವನಿ ಸಂದೇಶದ ಮುಖಾಂತರವೋ ಬೇಕು ಅಂತ ದಾಖಲಿಸಿಕೊಳ್ಳುತ್ತಾರೆ. ಮುಂದೆ ನಿಮಗೆ ಯಾವ ಭಾಷೆಯಲ್ಲಿ ಸಂದೇಶ ಬೇಕು ಎನ್ನುವುದನ್ನು ದಾಖಲಿಸಿಕೊಳ್ಳುತ್ತಾರೆ. ರೈತರು 8 ಬೆಳೆಗಳ ಅಥವಾ ಚಟುವಟಿಕೆಗಳ ಬಗ್ಗೆ ಮಾಹಿತಿಯನ್ನು ಕೇಳಬಹುದು. ಇದರಿಂದ ರೈತರು ತಮಗೆ ಬೇಡವಾದ ಅಥವಾ ಅನಾವಶ್ಯಕವಾದ ಮಾಹಿತಿಯನ್ನು ದೂರ ಉಳಿಯಬಹುದು. ತಮಗೆ ಏನ್ ಬೇಕು, ಯಾವ ಚಟುವಟಿಕೆ, ಯಾವ ಬೆಳೆ ಬಗ್ಗೆ ಬೇಕು ಅಂತ ಹೇಳಿದ್ರೆ ಆ ಬೆಳೆ ಅಥವಾ ಚಟುವಟಿಕೆ ಬಗ್ಗೆ ಮಾತ್ರ ಮಾಹಿತಿ ಕಳಿಸ್ತಾರ ಅವರು. ಸೊ ನಮಗ್ ಬೇಡವಾದ ಬಗ್ಗೆ ಮಾಹಿತಿ ನಮಗ್ ಬರೋದಿಲ್ಲ. ನಮ್ಮ ಕಿರಿಕಿರಿ ಆಗೋದಿಲ್ಲ. ರಿಜಿಸ್ಟ್ರೇಷನ್ ಮಾಡಿದ ತಕ್ಷಣ ರೈತರಿಗೆ ವೆಲ್ಕಮ್ ಮೆಸೇಜ್ ಬರುತ್ತೆ. ಈ ತರ ಮಾಹಿತಿ ಪಡಿಬಹುದು. ಇದು ಇಲ್ಲ ಅಂದ್ರೆ ನೀವು ಎರಡನೇದಾಗಿ ವೆಬ್ಸೈಟ್ ಮೂಲಕ ರಿಜಿಸ್ಟ್ರೇಷನ್ ಅನ್ನು ಮಾಡಬಹುದು. ಈ ವೆಬ್ಸೈಟ್ ಮೂಲಕ ರಿಜಿಸ್ಟ್ರೇಷನ್ ಮಾಡ್ಬೇಕಂದ್ರೆ ನೀವು www.mkisan.gov.in/web-reg.asx ಗೆ ಹೋಗ್ಬೇಕು. ಅಲ್ಲಿ ನಿಮ್ಮ ಹೆಸರು, ಮೊಬೈಲ್ ನಂಬರ್, ರಾಜ್ಯ, ಜಿಲ್ಲೆ, ತಾಲೂಕು ಮಾಹಿತಿಯನ್ನ ತುಂಬಬೇಕು. ಇದಾದ್ಮೇಲೆ ನಿಮಗೆ SMS ಬೇಕು ಅಥವಾ ಧ್ವನಿ ಸಂದೇಶ ಬೇಕು ಅನ್ನೋದನ್ನ ನಮೂದಿಸಬೇಕು. ಆಮೇಲೆ ನಿಮಗೆ ಯಾವ ಬೆಳೆ ಅಥವಾ ಚಟುವಟಿಕೆ ಬಗ್ಗೆ ಮಾಹಿತಿ ಬೇಕು ಎಂಬುದನ್ನು ನಮೂದಿಸಬೇಕು. ರಿಜಿಸ್ಟರ್ ಬಟನ್ ಪ್ರೆಸ್ ಮಾಡಿದ ಮೇಲೆ ನಿಮ್ಮ ಮೊಬೈಲ್ಗೆ ವೆರಿಫಿಕೇಶನ್ ಕೋಡ್ ಬರುತ್ತೆ. ಅದನ್ನು ಹಾಕಿದ ಮೇಲೆ ರಿಜಿಸ್ಟ್ರೇಷನ್ ಪೂರ್ಣವಾಗುತ್ತೆ. ಇದು ಎರಡನೆಯ ವಿಧಾನ. ಮೂರನೆಯದಾಗಿ, ನಿಮ್ಮ ಬಳಿ ಸ್ಮಾರ್ಟ್ಫೋನ್ ಇಲ್ಲ ಅಥವಾ ಇಂಟರ್ನೆಟ್ ಸೌಲಭ್ಯವಿಲ್ಲ ಆದ್ರೂ ನೀವು SMS ಕಳುಹಿಸಿದ ಮುಖಾಂತರ ರಿಜಿಸ್ಟ್ರೇಷನ್ ಮಾಡ್ಕೊಂಡು, ಅದು ಹೇಗಂದ್ರೆ ನೀವು KISAN-REG ಅಂತ ಟೈಪ್ ಮಾಡಿ ನಿಮ್ಮ ಹೆಸರು, ಕಾಮಾ ರಾಜ್ಯದ ಹೆಸರು, ಆಮೇಲೆ ಜಿಲ್ಲೆ ಹೆಸರು ಮತ್ತು ನಿಮ್ಮ ತಾಲೂಕಿನ ಹೆಸರು, ಇವಿಷ್ಟು ಹಾಕಿ 51969 ಈ ನಂಬರ್ಗೆ SMS ಕಳುಹಿಸಿದ್ರೆ ನಿಮ್ಮ ಮೊಬೈಲ್ ಈ MKISAN ಪೋರ್ಟಲ್ ಅಲ್ಲಿ ರಿಜಿಸ್ಟರ್ ಆಗುತ್ತೆ. ಈ ರಿಜಿಸ್ಟ್ರೇಷನ್ ಮಾಡಲು ಏನು SMS ಕಳಿಸ್ತೀರಿ ಅದಕ್ಕೆ ಚಾರ್ಜ್ ಆಗುತ್ತೆ. ಆದ್ರೆ ನಂತರ ವಿಜ್ಞಾನಗಳಿಂದ ಅಥವಾ ತಜ್ಞರಿಂದ ಬಂದ SMS-ಗಳಿಗೆ ಚಾರ್ಜ್ ಆಗುವುದಿಲ್ಲ. ನಿಮಗೆ ಉಚಿತವಾಗಿ ಈ ಸೌಲಭ್ಯ ಲಭ್ಯವಿದೆ. ಕೊನೆಯದಾಗಿ, ತಮ್ಮ ತಮ್ಮ ಜಿಲ್ಲೆಯ ಕೃಷಿ ವಿಜ್ಞಾನ ಕೇಂದ್ರಗಳನ್ನು ಸಂಪರ್ಕಿಸಿಯೂ ಕೂಡ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದು. ಆಯ್ತು ಲಲಿತಾ ಸುಟ್ಟಿ ಅವರ, ತಾವು ಇದುವರೆಗೆ ಕೃಷಿಯಲ್ಲಿ ತಂತ್ರಜ್ಞಾನ, ಈ ಮೊಬೈಲ್ ಮೂಲಕ ಆಪ್ಗಳನ್ನ ಹೆಂಗ್ ಬಳಸಬಹುದು ಅನ್ನೋದನ್ನ ಕುರಿತು ಸಾಕಷ್ಟು ವಿವರವಾದ ಮಾಹಿತಿಯನ್ನ ನಮ್ಮ ರೈತ ಬಾಂಧವರಿಗೆ ನೀಡಿದಿರಿ. ಇದರ ಪ್ರಯೋಜನವನ್ನ ನಮ್ಮ ರೈತರು ಪಡ್ಕೊಳ್ತಾರ ಅನ್ನೋ ಆಶಾಭಾವನೆಯೊಂದಿಗೆ ಸಂದರ್ಶನವನ್ನ ಮುಗಿಸೋಣ. ಧನ್ಯವಾದಗಳು. ಮಲ್ಲಕ್ಕ, ಇವನ್ನೆಲ್ಲ ನೀ ಕೇಶಿದ ಮೇಲೆ ಇವತ್ತು ನನ್ನ ತಲೆಯಾಗ ಒಂದೇನ ಬಂತ ನೋಡ್ವ. ಏನ್ ಬಂತ? ಏನಂದ್ರ ಈಗ ಅದೇನ ಅಂತಾರಲ್ವಾ, ಕೋಸ ಓದ್ಬೇಕು ದೇಶ ಸುತ್ತಬೇಕು ಅಂತಾರಲ್ಲ, ನಂಗ ಅವ ಯಾವೂ ಬೇಡ. ನೀವು ಬೇಕಿದ್ರೆ ಸಾಕು ನೋಡ್ ನನಗೆ, ಹಂಗೆಲ್ಲ ಅನ್ನಕ್ ಹೋಗ್ಬೇಡ. ಇಲ್ಲ ಕೇಳಿಲೆ ನೋಡ, ಮೊನ್ನೆ ಇವು ಪೋಷಕಾಂಶ ಅಂತೇನೋ ಅಂದೆಲ್ಲ, ಅವು ಎಷ್ಟಿರ್ಬೇಕು ಅದ್ರ ಬಗ್ಗೆ ಒಂದಿಷ್ಟೇನ ಸುದ್ದಿ ಹೇಳಿದ್ವಾ ನನಗ. ಈಗ ಕೃಷಿದ್ ಹೇಳಿದಿ ಅಂದ್ರೆ ನಾ ಏನಂತೇನೆ ಗುರ್ತೈತೇನ, ಒಟ್ಟ ಹಿಂಗ ಎಲ್ಲಾ ಜ್ಞಾನ ಇದ್ದವ್ರದ ಜೋಡಿ ಜ್ಞಾತನ ಇದ್ರ ಇಷ್ಟೆಲ್ಲ ಲಾಭ ಅದಾವ ನೋಡ. ನೋಡ ಕಲವಾ, ಒಬ್ಬರಿಗೆ ಏನ್ ಗೊತ್ತಿರ್ತೈತಿ ಆ ವಿಷಯ ಇನ್ನೊಬ್ರು ಕೂಡ ಹಂಚ್ಕೋಬೇಕು. ನನಗ್ ಗೊತ್ತೈತಿ ಅಂತ ನಾ ಸುಮ್ ಬಾಯಿ ಮುಚ್ಕೊಂಡು ಕುಂತೆ ಅಂದ್ರ ಈಗ ನಿನ್ ಬೆಳಿ ಹಿಂಗ ಕೊಳ್ಕೊಂತ ಹೋಗುದ, ಹುಳ ಹಿಡಿದ್ ಹಾಳಾಗ ಕಲ್ಲವು ನುಕ್ಸಾನ್ ಆಗ್ತೈತಿ ಅಂದ್ರೆ ಮಲ್ಲವು ಖುಷಿ ಆಕೈತಿ. ಹೌದು, ನಾನಕ್ರ ನೀನಗುದ್ ಮತ್ತ ನಾ ಸುಮ್ ಇದ್ರ ನೋಡ, ನಮಗೇನ್ ಗೊತ್ತಿರ್ತೈತಿ ಅದು ಇನ್ನೊಬ್ರು ಕೂಡ ಹಂಚ್ಕೋಬೇಕು. ಹೌದು, ಇನ್ನೊಬ್ರಿಗೆ ಅದರಿಂದ ಉಪಕಾರ ಆತು ಅಂದ್ರ ನೀ ಹೇಳಿದ್ದಕ್ಕೂ ಉಪಯೋಗ ಆತ. ಈಗ ಇವ್ರ ಲಲಿತಾಕಾರ್ ಹೇಳ್ಯಾರಲ್ಲ ಇದನ್ನೆಲ್ಲ ಅಂತ ತೆಗ್ದ ಬಿಡುದ, ಮತ್ತ ಆದ್ರೂ ಅವ್ರು ಹೇಳ್ಯಾರ ನೋಡು, ಕೊಳತದ್ದು ಗೀತದ್ದು ಒಗಿಬಾರ್ದಂತ ಹಳ್ಳಿ ನೆಲಕ್ಕ ಹಾಕ್ಬೇಕಂತ ಅದು ಗೊಬ್ಬರ ಹಾಕೈತೆ ಅಂತ. ಇದನ್ನ ಮಾಡಿ ಮತ್ ಬ್ಯಾರೆ ಹಾಕಿಸ್ತೀನಿ ನನ್ನ ಹಿರಿಯನ ಹತ್ರ. ಆಮೇಲೆ ಅವ್ರು ಹೇಳಿದ್ರು ನೋಡು, ಚಲೋ ಬೀಜ ತಗೊಂಬರ್ಬೇಕಂತ ಅಂದ್ರ ನಾವೇನ್ ಮಾಡ್ತೀವಿ ಗೊತ್ತೈತೇನ, ಪ್ಯಾಟಿಗೆ ಹೋಕ್ಕಿವ ಯಾರ ಸೋವಿ ಏನ್ ಕೊಡ್ತಾರಂತ ಹೇಳಿ ತಂದ್ಬಿಡ್ತೀವಿ, ಮಾಡ್ಬಾರ್ದಂತೇನೋ ಹೇಳಿದ್ರು. ಅದಕ್ಕೆ ಈಗೆಲ್ಲ ಅವ್ರು ಮಾಹಿತಿ ಕೊಟ್ಟಾರಲ್ಲ ನಿಂಗ, ಅಲ್ಲಿ ಹೋದ್ರು ಚಲೋ ಜಾತಿ ಬೀಜ ಸಹಿತ ಕೊಡ್ತಾರಂತ ಮತ್ತೆ ಕೇಳಿಲ್ಲ ನೀನ. ಅದಕ್ಕ ನೋಡ, ಅದಕ್ಕ ಬಾಳ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಇಲ್ಲ, ಅವ್ರಿಗೆ ನಿಂಗೆ ಏನ್ ಮಾಹಿತಿ ಬೇಕು ಅವ್ರ ಹತ್ರ ಕೇಳ್ಕೋ ಎಲ್ಲ ಹೇಳ್ತಾರೆ. ಮತ್ ನಿನ್ಗೇನ್ರೆ ಇನ್ನಟ್ ಕೇಳ್ಬೇಕು ಅಂದ್ರೆ ಬೇಕಾರ ಹೇಳ, ಮುಂದಿನ ವಾರ ಬರ್ಬೇಕಾರ ನಿಮ್ ಮನೆಗೆ ಕರ್ಕೊಂಬರ್ತೀನಿ. ಹಂಗೋ ಮಾಡು, ಆಮೇಲೆ ಅವರು ಫೋನ್ ನೋಗು ಹೇಳ್ತಾರಂತ ಕೇಳಿದ್ರ ಆತ ಬಿಡು. ಮತ್ ಆಮೇಲೆ ನಮ್ಮ ಮನೆಗೆ ಬಂದ್ರು ಇಲ್ಲೇ ಹಿತ್ತಲ್ದಾಗ ಒಂಚೂರು ಅವೆಲ್ಲ ನಾ ಬಳ್ಳಿ ಹಾಕಿನಲ್ಲ ನೋಡಿ, ಅವನ್ನೆಲ್ಲ ಹೇಳಕ್ ಬರ್ತ. ನೀ ಏನ್ ಭಾಷಣ ಮಾಡ್ಕೊಂತ ಕುಂದಿರ್ತೀಯ ಏನ್? ಮತ್ ಲಕ್ಷ್ಮೀ ಪೂಜಾ ಮಾಡಿ ಒಂದಿಟ್ಟು ಪ್ರಸಾದ ಕೊಟ್ರೆ ಹೋಗಿ ನಮ್ಮ ಮನೆ ಕಡೆ ಕಡಬ್ ಮಾಡೇನ್ ಬಾರ್ವೆ, ಕಡಬ್ ತಿಂದು ಹೋಗು. ಆಮೇಲೆ ನಿಮ್ ಮನೆ ಯಾರು ಒಂದಿಟ್ಟು ಅಯ್ಯಿ, ಮಗಳು ಒಂದಿಟ್ಟು ಅಯ್ಯಿ, ತಗೊಂಡು ಹೋಗು ಹಿಡಿ. ಇದು ಇಂದಿನ ಗ್ರಾಮಲಕ್ಷ್ಮಿ ಕಾರ್ಯಕ್ರಮ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್ ಹಾಗೂ ಉಷಾ ಕುಲಕರ್ಣಿ. ಕೃಷಿ ರಂಗದಲ್ಲಿ ಇನ್ನು ಮುಂದೆ ಕೇಳೋಣ ರನ್ನ ಬೆಳಗಲಿಯ ಗಿರಿಮಲ್ಲಪ್ಪ ಪೂಜಾರಿ ಮತ್ತು ಸಂಗಡಿಗರಿಂದ ಕರಡಿ ಮಜರು.